ശ്രീ മഹാവീര വൈഭവം ശ്രീമാൻ വെങ്കടനാഥാര്യ കവിതാർക്കിക കേസരി വേദാന്താചാര്യ വദ്യോമേ സന്നിധത്താം സദാഹൃദി ജയത്യാശ്രിത സന്ത്രാസധ്വാന്ത വിധ്വംസനോദയഃ പ്രഭാവാൻ സീതയാ ദേവ്യ പരമവ്യോമ ഭാസ്കരഃ ജയ ജയ മഹാവീര മഹാധീരധൗരേയ ദേവാസുര സമര സമയ സമുദിത നിഖില നിർജര നിർധാരിത നിരവധിക മഹാത്മ്യ ദശവദന ദമിത ദൈവത പരിഷദഭ്യർത്ഥിത ദാശരഥി ഭാവ ദിനകര കുല കമല ദിവാകര ദിവിഷധധിപതി രണ സഹചരണ ചതുര ദശരഥ ചരമ ഋണ വിമോചന കോസല സുതാ കുമാര ഭാവ കഞ്ചുകിത കാരണാകാര കൗമാര കേളി ഗോപായിത കൗശികാധ്വര രണാധ്വര ധുര്യ ഭവ്യ ദിവ്യാസ്ത്ര ബൃന്ദ വന്ദിത പ്രണത ജന വിമത വിമഥന ദുർലളിത ദോർലളിത തനുതര വിശിഖ വിതാടന വിഘടിത വിഷരാരു ഷരാരു താടക താടകേയ ജടകിരണ ശകലധര ജടില നടപതി മകുട തട നടന പടു വിബുധ സരിരതി ബഹുല മധുഗലന ലളിത പദ നളിന രജ ഉപമൃദിത നിജ വൃജിന ജഹദു ബല തനു രുചിര പരമ മുനിഭര യുവതി നുത കുശിക സുത കഥിത വിദിത നവ വിവിധ കഥ മൈഥില നഗര സുലോചനാലോചന ചകോര ചന്ദ്ര ഖണ്ഡ പരശുകോദണ്ഡ പ്രകാണ്ഡ ഖണ്ഡന ശൗണ്ഡ ഭുജദണ്ഡ ചണ്ഡകരകിരണ മണ്ഡല ബോധിത പുണ്ഡരീകവന രുചി ലുണ്ടാകലോചന മോചിത ജനക ഹൃദയ ശങ്കാതങ്ക പരിഹൃത നിഖില നരപതിവരണ ജനക ദുഹിതൃകുചതട വിഹരണ സമുചിത കരതല ശതകോടി ശതഗുണ കഠിന പരശുധര മുനിവര കരധൃത ദുരവനമഥമ നിജ ധനുരാകർഷണ പ്രകാശിത പാരമേഷ്ഠ്യ കതുഹര ശിഖരി കന്തുക വിഹൃത്യുന്മുക ജഗത ദുന്തുദജിത ഹരി ദന്തി ദന്ത ദന്തുര ദശ വദന ദമന കുശല ദശ ശത ഭുജ മുഖ നൃപതി കുലരുധിര ഝര ഭരിത പൃഥുതര തടാക തർപ്പിത പിതൃക ഭൃഗുപതി സുഗതി വിഹതി കര നത പരുളിഷു പരിഘ അനൃത ഭയമുഷിത ഹൃദയ പിതൃവചന പാലന പ്രതിജ്ഞാവജ്ഞാത യൗവരാജ്യ നിഷാദരാജ സൗഹൃദ സൂചിത സൗശീല്യ സാഗര ഭരദ്വാജ ശാസന പരിഗൃഹീത വിചിത്ര ചിത്രകൂട്ടഗിരി കടക തട രമ്യാവസഥ അനന്യ ശാസനീയ പ്രണത ഭരത മകുട തട സുഘടിത പാദുകാഗ്ര്യാഭിഷേക നിർവർത്തിത സർവലോകയോഗക്ഷേമ പിഷിത രുചി വിഹിത ദുരിത വല മഥന തനയ ബലി ഭുഗ നുഗതി സരഭസ ശയന തൃണ ശകല പരിപതന ഭയ ചകിത സകല സുര മുനി വര ബഹുമത മഹാസ്ത്ര സാമർഥ്യ ദ്രുഹിന ഹരവല മഥന ദുരാരക്ഷ ശരലക്ഷ ദണ്ഡകാ തപോവന ജംഗമ പാരിജാത വിരാധ ഹരിണ ശാർദൂല ബിലുളിത ബഹുഫല മഖ കലമ രജനി ചര മൃഗ മൃഗയാരംഭ സംഭൃത ചീര ഭൃതനുരോധ ത്രിശിര ശിരസ്ത്രിതയതിമിത നിരാസ ബാസലകര दूषण जल निधि शोषण तोषित ऋषि गण घोषित विजय घोषणा खर थर खर तरु खंडन छंद पवना द्विसप्त रक्षस सहस्र नलवन विलोलन महाकलभा असहाय शूरा अनपाय साहसा महित महामृत दर्शन मुदित मैथिली दृढ़तर परिरंभन विभव विरोपित विकट वीरव्रना मारीच माया मृग चर्म परिकर्मित निर्भर दर्भास्तरना विक्रम यशोलाभ विक्रीत जीवित गृद्ध राज देह दिधक्षा लक्षित भक्त जन दाक्षिण्या कल्पित विभुद भावक बंधाभिनंदिता अवंध्य महिम मुनि जन भजन मुषित हृदय कलुष शबरी मोक्ष साक्षी भूता प्रभंजन तनय भावुक भाषित रंजित हृदय तरणि सुत शरणागति परतंत्री कृत स्वातंत्र्या दृढ़ गठित कैलास कोटि विकट दुंदुभि कंकाल कूट दूर विक्षेप दक्ष दक्षिणेतर पादांगुष्ठ दर चरण विश्वस्त सुहृदाशया अतिपृथुल बहुविटपि गिरिधरणि विवर युगपदुदय विवृत चित्रपुंख वैचित्र्या विपुल भुज शैल मूल निबिड निपीडित रावण रण रणक जनक चतुरुधि विहरण चतुर कपिकुलपति हृदय विशाल शिलातल दारण दारुण शिली मुखा अपार पारावार परिखा परिवृत परपुर परिसृत दब दहन जवन पवन भव कपिवर परिष्वंग भावित सर्वस्पदाना अहित सहोदर रक्षस परिग्रह विसंवादि विविध सचिव विस्रंभन समय संरंभ समुज्रंभित सर्वेश्वर भव सकत प्रपन्न जन संरक्षण दीक्षिता वीरा सत्यव्रता प्रतिशयन भूमिका भूषित पयोधि पुलिना प्रलय शिखि परुष विशिख शिखा शोषिता कूपार परिपूरा प्रबल ऋपुकलह कुतुक चटुल कपिकुल करतल तूलित हृतगिरि निकर साधित सेतु पथ सीमा सीमंदित समुद्र द्रुत गतितर मृगवरूथिनि निरुद्ध लंकावरोध वे पथुलास्य लीलोपदेश देशिक धनुर्ज्या घोषा गगन चर कनक गिरिगरिम धर निगम मय निज गरुड गरुद निललव गलित विषवदन शरकदना अकृत चरवन चररन करन वैलक्ष कूणिताक्ष बहुविध रक्षो बलाध्यक्ष वक्ष कवाट पाटन पटिम साटोपकोपावलेप कटुरटत अठनि टंकृति चटुल कठोर कार्मुक विनिर्गत विशंकट विशिक विताडन विघटित मकुट विह्वल विश्रवस्तनय विश्रम समय विश्रान्न विख्यात विक्रमा कुंभकर्ण कुल गिरिविदलन दंभोलि भूत निशंक कंकपत्र अभिचरण हुतवह परिचरण विघटन सरभस परिपतत परिमित कपिबल जलधि लहरि कल कल रव कुपित मघ भजित बिहनन कृदनुज साक्षिक राक्षस द्वंद्व युद्ध अप्रतिद्वंद्व पौरुष त्रंबक समधिक घोरास्त्राढंबरा सारथि हृत रत सत्रप शात्रव सत्यापित प्रताप शित शर कृत लवन दश मुख मुख दशक निपतन पुनरुदय दर घलित जनित दर तरल हरिहय नयन नलिन वन रुचि खचित खतल निपतित सुर तरु कुसुम वितति सुर भित रथ पथ अखिल जगधिक भुज बल वर भल दश लपन लपन दशक लवन जनित कदन परवश ರಜನಿ ಚರ ಯುವತಿ ವಿಲಪನ ವಚನ ಸಮ ವಿಷಯ ನಿಗಮ ಶಿಖರ ನಿಖರ ಮುಖರ ಮುಖ ಮುನಿವರ ಪರಿಪಣಿತ ಅಭಿಗತ ಶತಮಖ ಉತವ ಪಿತೃಪತಿ ನಿರ್ವೃತಿ ವರುಣ ಪವನ ಧನದ ಗಿರೀಶ ಮುಖ ಸುರಪತಿ ನುತಿ ಮುದಿತ ಅಮಿತ ಮತಿ ವಿಧಿ ವಿದಿತ ಕಥಿತ ನಿಜ ವಿಭವ ಜಲಧಿ ಪೃಷತಲವ ವಿಗತ ಭಯ ವಿಬುಧ ಪರಿಭೃಡ ವಿಬೋಧಿತ ವೀರ ಶಯನ ಶಾಹಿತ ವಾನರತನೌಭ ಸ್ವಸಮಯ ವಿಘಟಿತ ಸುಘಟಿತ ಸಹೃದಯ ಸಹಧರ್ಮಚಾರಿಣಿಕ ವಿಭೀಷಣ ವಶಂವದೀಕೃತ ಲಂಕೈಶ್ವರ್ಯ ನಿಷ್ಪನ್ನ ಕೃತ್ಯ ಖಪುಷ್ಪಿತ ರಿಪುಪಕ್ಷ ಪುಷ್ಪಕರಭಸಗತಿಗೋಷ್ಪದೀಕೃತ ಗಗನಾರ್ನವ ಪ್ರತಿಜ್ಞಾರ್ನವ ತರನ ಕೃತ ಕ್ಷಣ ಭರತ ಮನೋರಥ ಸಂಹಿತ ಸಿಂಹಾಸನಾಧಿರೂಢ ಸ್ವಾಮಿನ್ ರಾಘವ ಸಿಂಹ ಹಾಟಕ ಗಿರಿ ಕಟಕ ಲಡಘ ಪಾದ ಪೀಠ ನಿಕಟ ತಟ ಪರಿಲುಟಿತ ನಿಖಿಲ ನೃಪತಿ ಕಿರೀಟ ಕೋಟಿ ವಿವಿಧ ಮಣಿಗನ ಕಿರಣ ನಿಕರ ನೀರಾಜಿದ ಚರಣ ರಾಜೀವ ದಿವ್ಯ ಭೌಮಾಯೋಧ್ಯಾದಿ ದೈವತ ಪಿತೃವಧ ಕುಪಿತ ಪರಶುಧರ ಮುನಿ ವಿಹಿತ ನೃಪ ಹನನ ಕದನ ಪೂರ್ವ ಕಾಲ ಪ್ರಭವ ಶತ ಗುಣ ಪ್ರತಿಷ್ಠಾಪಿತ ಧಾರ್ಮಿಕ ರಾಜವಂಶ ಶುಭ ಚರಿತ ರಥ ಭರತ ಖರ್ವಿತ ಗರ್ವ ಗಂಧರ್ವ ಯೂಥ ಗೀತ ವಿಜಯ ಗಾಥಾ ಶತ ಶಾಸಿತ ಮಧುಸುತ ಶತ್ರುಘ್ನ ಸೇವಿತ ಕುಶಲವ ಪರಿಗೃಹೀತ ಕುಲಗಾಥಾ ವಿಶೇಷ ವಿಧಿವಶ ಪರಿಣಮದಮರ ಭಣಿತಿ ಕವಿವರ ರಚಿತ ನಿಜ ಚರಿತ ನಿಬಂಧನ ನಿಶಮನ ನಿರ್ವೃತ ಸರ್ವಜನ ಸಮ್ಮಾನಿತ ಪುನರುಪಸ್ಥಾಪಿತ ವಿಮಾನವರ ವಿಶ್ರಾನನ ಪ್ರೀಣಿತ ವೈಶ್ರವನ ವಿಶ್ರಾವಿತ ಯಶಸ್ವಪಂಚ ಪಂಚತಾಪನ್ನ ಮುನಿ ಕುಮಾರ ಸಂಜೀವನಾಮೃತ ತ್ರೇತಾಯುಗ ಪ್ರವರ್ತಿತ ಕಾರ್ತಯುಗ ವೃತ್ತಾಂತ ಅವಿಕಲ ಬಹು ಸುವರ್ಣ ಹಯ ಮಖ ಸಹಸ್ರ ನಿರ್ವಹನ ನಿರ್ವರ್ತಿತ ನಿಜವರ್ಣಾಶ್ರಮ ಧರ್ಮ ಸರ್ವಕರ್ಮ ಸಮಾರಾಧ್ಯ ಸನಾತನ ಧರ್ಮ ಸಾಕೇತ ಜನಪದ ಜನಿಧನಿಕ ಜಂಗಮ ತದಿತರ ಜಂತು ಜಾತ ದಿವ್ಯ ಗತಿ ದಾನ ದರ್ಶಿತ ನಿತ್ಯ ನಿಸ್ಸೀಮ ವೈಭವ ಭವತ ಫಲತಾಪಿತ ಭಕ್ತ ಜನ ಭದ್ರಾರಾಮ ಶ್ರೀರಾಮ ಭದ್ರ ನಮಸ್ತೆ ಪುನಸ್ತೆ ನಮಃ ಚತುರ್ಮುಖೇಶ್ವರ ಮುಖೈಃ ಪುತ್ರ ಪೌತ್ರಾದಿಶಾಲಿನೇ ನಮಃ ಸೀತಾ ಸಮೇತಾಯ ರಾಮಾಯ ಗೃಹಮೇಧಿನೇ ಚತುರ್ಮುಖೇಶ್ವರ ಮುಖೈಃ ಪುತ್ರ ಪೌತ್ರಾದಿಶಾಲಿನೇ ನಮಃ ಸೀತಾ ಸಮೇತಾಯ ರಾಮಾಯ ಗೃಹಮೇಧಿನೇ ಕವಿ ಕಥಕ ಸಿಂಹ ಕಥಿತಂ ಕಠೋರ ಸುಕುಮಾರ ಗುಂಭ ಗಂಭೀರಂ ಭವ ಭಯ ಭೇಷಜ ಮೇತತ್ ಪಠಥ ಮಹಾವೀರ ವೈಭವಂ ಸುಧಿಯಃ ಕವಿ ಕಥಕ ಸಿಂಹ ಕಥಿತಂ ಕಠೋರ ಸುಕುಮಾರ ಗುಂಭ ಗಂಭೀರಂ ಭವ ಭಯ ಭೇಷಜ ಮೇತತ್ ಪಠತ ಮಹಾವೀರ ವೈಭವಂ ಸುಧಿಯಃ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀ ಮಹಾವೀರ ವೈಭವಂ ಸಮಾಪ್ತಂ.